ಗಾವಲು ಹೊಸ ಆದಾಯ ತೆರಿಗೆ ವ್ಯವಸ್ಥೆ ಸಾಧಕ ಬಾಧಕಗಳ ಕುರಿತು ಆಕಾಶವಾಣಿಯಲ್ಲಿ ಇಂದು ರಾತ್ರಿ ವಿಶೇಷ ಕಾರ್ಯಕ್ರಮ. ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮ. क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी पहली वाली बात कहा पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಇಂದಿನ ಕಾರ್ಯಕ್ರಮದಲ್ಲಿ ಹಸಿರು ಹಣ್ಣು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಟಿಎಸ್ ಪ್ರಸಾದ್. ಹಸಿರು ಹಣ್ಣು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂತಹ ಅಂಶ ಅಂತಂದ್ರೆ ನೀರು ಮತ್ತು ರಸಗೊಬ್ಬರಗಳು. ಈ ಎರಡು ಅಂಶಗಳನ್ನು ಬೆಳೆಯ ಬೆಳವಣಿಗೆಯ ಸಂದಿಗ್ಧ ಸಮಯಗಳಲ್ಲಿ ಅಂದರೆ ಕ್ರಿಟಿಕಲ್ ಸ್ಟೇಜ್ ಇಲ್ಲಿ ಒದಗಿಸುವುದರಿಂದ ಬೆಳೆಯು ಪುಷ್ಟಿದಾಯಕವಾಗಿ ಬೆಳೆದು ಉತ್ತಮವಾದಂತಹ ಫಲ ನೀಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಸಾಮಾನ್ಯ ಬೆಳೆ ಪದ್ಧತಿಗಳಲ್ಲಿ ಈ ಎರಡೂ ಅಂಶಗಳನ್ನು ಏಕಕಾಲದಲ್ಲಿ ಪೂರೈಸುವುದು ಬಹಳ ಕಷ್ಟ ಸಾಧ್ಯ. ಇದಲ್ಲದೆ ಬೆಳೆಯ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗಿರುತ್ತದೆ. ಹಾಗಾಗಿ ಅನೇಕ ವಿಜ್ಞಾನಿಗಳು ವಿವಿಧ ರೀತಿಯ ಸಂಶೋಧನೆಗಳ ಮೂಲಕ ಎರಡೂ ಅಂಶಗಳನ್ನು ಬೆಳೆಗಳಿಗೆ ಏಕಕಾಲದಲ್ಲಿ ಒದಗಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದುವೇ ರಸಾವರಿ ವಿಧಾನ ಅಥವಾ ಫರ್ಟಿಗೇಷನ್. ರಸಾವರಿ ಅಂದರೆ ನೀರು ಮತ್ತು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರವನ್ನು ಬೆಳೆಗಳಿಗೆ ಅಗತ್ಯವಾದ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಬೆಳೆಯ ಕಾರ್ಯನಿರತ ಬೇರುಗಳ ಸಮೂಹಕ್ಕೆ ಸೂಕ್ಷ್ಮ ನೀರಾವರಿ ಸಾಧನಗಳ ಮುಖಾಂತರ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಒದಗಿಸುವಂತಹದ್ದು. ಈ ಆಧುನಿಕ ತಂತ್ರಜ್ಞಾನವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹುತೇಕ ಬೆಳೆಗಳಿಗೆ ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ. ಅದರಲ್ಲೂ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಇದನ್ನು ಹೆಚ್ಚಾಗಿ ಅಳವಡಿಸಲಾಗಿದೆ. ಆದ್ದರಿಂದ ರಸಾವರಿಯು ನಮ್ಮ ದೇಶದಲ್ಲಿಯೂ ಕೂಡ ವಿಶೇಷವಾಗಿ ತೋಟದ ಮತ್ತು ವಾಣಿಜ್ಯ ಬೆಳೆಗಳಿಗೆ ಹೆಚ್ಚು ಉಪಯುಕ್ತವಾದಂತಹ ವಿಧಾನವಾಗಿದೆ. ರಸಾವರಿಯಿಂದಾಗಿ ಕೆಲವೊಂದು ಅನುಕೂಲತೆಗಳಿವೆ. ರಸಾವರಿಯಿಂದ ರಸಗೊಬ್ಬರಗಳು ಬಸಿದು ಹೋಗುವ ಹಾಗೂ ಇಂಗಿ ಹೋಗುವುದನ್ನು ಕಡಿಮೆಗೊಳಿಸಿ ಬೆಳೆಗಳಿಗೆ ಪೋಷಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆಯುವ ಹಾಗೆ ಮಾಡಬಹುದು. ರಸಾವರಿಯಿಂದ ಬೆಳೆಯ ಬೇಡಿಕೆಗೆ ಅನುಸಾರವಾಗಿ ಅಲ್ಪ ಪ್ರಮಾಣದಲ್ಲಿ ಪದೇ ಪದೇ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಅತ್ಯುತ್ತಮ ಬೆಳವಣಿಗೆಯನ್ನು ಪಡೆಯಬಹುದೇ ಅಲ್ಲದೆ ಪೋಷಕಾಂಶಗಳ ನಷ್ಟವನ್ನು ಕಡಿಮೆಗೊಳಿಸಿ ಸುಮಾರು ಶೇಕಡ 20-40% ರಸಗೊಬ್ಬರಗಳನ್ನು ಉಳಿಸಬಹುದು. ಈ ವಿಧಾನದಿಂದ ಅಗತ್ಯವಾದ ಕೂಲಿಯಾಳುಗಳನ್ನು ಮತ್ತು ವಿದ್ಯುತ್ ಶಕ್ತಿಯನ್ನು ಕಡಿಮೆಗೊಳಿಸಬಹುದು. ನೀರು ಮತ್ತು ಪೋಷಕಾಂಶಗಳನ್ನು ನೇರವಾಗಿ ಸಸ್ಯದ ಬೇರಿನ ವಲಯಕ್ಕೆ ಒದಗಿಸುವುದರಿಂದ ಮಣ್ಣನ್ನು ಅಗೆಯುವಂತಹ ಅವಶ್ಯಕತೆ ಇರುವುದಿಲ್ಲ ಮತ್ತು ಇದರಿಂದಾಗಿ ಸಸ್ಯದ ಬೇರುಗಳಿಗೆ ಕನಿಷ್ಠ ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತದೆ. ವಿಶೇಷ ತೊಂದರೆಗಳನ್ನು ಅಂದರೆ ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳ ಬಗ್ಗೆ ಸರಿಪಡಿಸುವುದಕ್ಕೆ ಅವಶ್ಯಕವಾದ ರಸಗೊಬ್ಬರಗಳಲ್ಲದೆ ಲಘು ಪೋಷಕಾಂಶಗಳು ಮತ್ತು ಸಸ್ಯ ಸಂರಕ್ಷಣಾ ರಾಸಾಯನಿಕಗಳನ್ನು ಕೂಡ ಬಳಸಿಕೊಳ್ಳಬಹುದು. ಶೀಘ್ರವಾಗಿ ಬಸಿದು ಹೋಗುವಂತಹ ಮಣ್ಣಿನಲ್ಲಿಯೂ ಸಹ ಸರಾಗವಾಗಿ ಇವುಗಳನ್ನು ಬಳಸಬಹುದು. ವಿಶೇಷವಾಗಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ಇದರ ಉಪಯೋಗ ಜಾಸ್ತಿ. ರಸವರಿಗೆ ಬೇಕಾಗಿರುವಂತಹ ಕೆಲವೊಂದು ಅವಶ್ಯಕತೆಗಳು ಅಂತಂದರೆ, ಪೋಷಕಾಂಶಗಳ ಸಮಾನಾದ ಹಂಚಿಕೆಗೆ ನೀರಾವರಿ ಸಾಧನವನ್ನು ಸರಿಯಾದ ವಿನ್ಯಾಸದಲ್ಲಿ ಜೋಡಿಸಿರಬೇಕು. ರಸಗೊಬ್ಬರಗಳು ಯಾವುದೇ ಶೇಷಗಳಿರದೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವ ಹಾಗಿರಬೇಕು ಮತ್ತು ಪೋಷಕಾಂಶಗಳನ್ನು ನಿಗದಿತ ವೇಗ ಮತ್ತು ಒತ್ತಡದಲ್ಲಿ ಒದಗಿಸುವ ಹಾಗಿರಬೇಕು. ರಸವರಿಗೆ ರಸಗೊಬ್ಬರಗಳ ಆಯ್ಕೆಯಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗ್ತದೆ. ರಸಗೊಬ್ಬರವು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವ ಹಾಗಿರಬೇಕು. ರಸಗೊಬ್ಬರವು ಯಾವುದೇ ರೀತಿಯಲ್ಲಿ ನೀರಿನಲ್ಲಿರುವ ಲವಣಗಳು ಮತ್ತು ಇತರೆ ರಾಸಾಯನಿಕ ವಸ್ತುಗಳ ಜೊತೆಗೆ ಅಂದರೆ ಸುಣ್ಣ ಮತ್ತು ಮೆಗ್ನೀಷಿಯಂಗಳೊಂದಿಗೆ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿ ನೀರಾವರಿ ಸಾಧನವು ಕಟ್ಟಿಕೊಳ್ಳುವುದಂತೆ ಮಾಡುವ ಹಾಗಿರಬಾರದು. ರಸಗೊಬ್ಬರವು ನೀರು ಮತ್ತು ಗಿಡದ ಬೇರು ವಲಯದ ರಸಸಾರವನ್ನು ಬದಲಾಯಿಸಬಾರದು. ರಸಗೊಬ್ಬರಗಳು ನೀರಿನ ಕೊಳವೆಗಳ ಸವೆತ ಮತ್ತು ಕಟ್ಟಿಕೊಳ್ಳುವ ತೊಂದರೆಗಳಿಂದ ಮುಕ್ತವಾಗಿರಬೇಕು. ರಸಗೊಬ್ಬರಗಳು ಮಣ್ಣಿಗೆ ಒದಗಿಸಲು ಮತ್ತು ಬೇರೊಂದು ರಾಸಾಯನಿಕಗಳೊಂದಿಗೆ ಮಿಶ್ರಣ ಮಾಡಲು ಸೂಕ್ತವಾಗಿರಬೇಕು. ಬಳಸಿದ ರಸಗೊಬ್ಬರಗಳು ಮಣ್ಣಿನಲ್ಲಿ ಬಸಿದು ಹೋಗುವ ಹಾಗೆ ಇರಬಾರದು. ಹಾಗಿದರೆ ಈ ರಸಾವರಿ ವಿಧಾನವನ್ನು ಅನುಸರಿಸುವುದು ಹೇಗೆ? ರಸಗೊಬ್ಬರಗಳನ್ನು ಸೂಕ್ತ ರೀತಿಯಲ್ಲಿ ಮುಖ್ಯ ಕೊಳವೆಯಲ್ಲಿ ಹಾಯಿಸುವ ನೀರಿನೊಂದಿಗೆ ಬೆರೆಸುವುದರಿಂದ ಬೆಳೆಯ ಬೇರಿನ ವಲಯಗಳಲ್ಲಿ ಪೋಷಕಾಂಶಗಳು ಸಮನಾಗಿ ವಿತರಣೆಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ರಸಗೊಬ್ಬರಗಳನ್ನು ಮುಖ್ಯ ನೀರಿನ ಕೊಳವೆಗೆ ಸೇರಿಸುವುದಕ್ಕೆ ಕೆಲವೊಂದು ಸಾಧನಗಳನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ರಸಗೊಬ್ಬರಗಳ ಮಿಶ್ರಣ, ತೊಟ್ಟಿ, ವೆಂಚುರಿ ಸಾಧನ ಮತ್ತು ಮೋಟಾರ್ ಚಾಲಿತ ಸಾಧನ. ರಸಗೊಬ್ಬರ ಮಿಶ್ರಣ ತೊಟ್ಟಿಯು ಸಾಮಾನ್ಯವಾಗಿ ಬಳಸ್ತಾ ಇರುವಂತಹ ಸಾಧನವಾಗಿದೆ. ಈ ಸಾಧನಕ್ಕೆ 10% ಕಿರು ಕೊಳವೆಯನ್ನ ಮುಖ್ಯ ನೀರಿನ ಕೊಳವೆಯಿಂದ ಜೋಡಿಸಿ ಅದರ ಇನ್ನೊಂದು ತುದಿಯಿಂದ ಮತ್ತೊಂದು ಕಿರು ಕೊಳವೆಯನ್ನ ರಸಗೊಬ್ಬರದ ತೊಟ್ಟಿಯಿಂದ ನೀರಿನ ಕೊಳವೆಗೆ ಜೋಡಿಸಿರುತ್ತದೆ. ಈ ತೊಟ್ಟಿಯಲ್ಲಿ ಆಯಾ ಬೆಳೆಗೆ ಅವಶ್ಯಕ ಇರುವಂತಹ ರಸಗೊಬ್ಬರಗಳನ್ನು ಹಾಕಿ ನೀರಿನಿಂದ ಕರಗಿಸಲ್ಪಟ್ಟಿರುತ್ತದೆ. ನಂತರ ನೀರಿನ ಮೋಟಾರ್ ಚಾಲನೆಯಾದ ನಂತರ ರಸಗೊಬ್ಬರಗಳು ನೀರಿನೊಂದಿಗೆ ಮಿಶ್ರಣಗೊಂಡು ಸಸ್ಯಗಳಿಗೆ ಒದಗಿಸಲ್ಪಡುತ್ತವೆ. ಆದರೆ ಈ ಸಾಧನದಲ್ಲಿ ಸಮನಾದಂತಹ ರಸಗೊಬ್ಬರಗಳ ಮಿಶ್ರಣವಾಗುವುದು ಕಷ್ಟವಾಗುತ್ತದೆ. ವೆಂಚುರಿ ಸಾಧನ ಸುಧಾರಿತ ಸಾಧನವಾಗಿದೆ. ಸಣ್ಣ ವ್ಯಾಸದ ಕೊಳವೆಯಿಂದ ನೀರನ್ನು ಹಾಯಿಸಿ ಒತ್ತಡ ಉಂಟಾಗುವ ಹಾಗೆ ಮಾಡಿ ರಸಗೊಬ್ಬರವನ್ನು ವಿತರಕ ಕೊಳವೆಯಲ್ಲಿ ಒಳಸಿರುವಂತೆ ಮಾಡಲಾಗುತ್ತದೆ. ಈ ಸಾಧನದಿಂದ ನಿಗದಿತ ವೇಗದಲ್ಲಿ ಪೋಷಕಾಂಶಗಳ ದ್ರವ್ಯವು ಮುಖ್ಯ ನೀರಿನ ಕೊಳವೆಗೆ ಒದಗಿಸಲ್ಪಡುತ್ತದೆ. ಇವಲ್ಲದೆ ಎಲ್ಲ ಗಿಡಗಳಿಗೆ ಸಮನಾದ ಪ್ರಮಾಣದಲ್ಲಿ ಹಂಚಿಕೆಯಾಗುತ್ತದೆ. ಆದರೆ ಈ ಸಾಧನದಲ್ಲಿ ನಿಗದಿಪಡಿಸಿದ ನೀರು ಮತ್ತು ಗಂಟೆಗಳ ಕಾಲ ಮೋಟರು ಚಲಿಸಬೇಕಾಗ್ತದೆ. ಡೋಸೆಟ್ರಾನ್ ವಿಧಾನ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ವಿಧಾನ. ಈ ಸಾಧನವು ವೆಂಚೂರಿಯ ಮೂಲ ತತ್ವವನ್ನು ಹೊಂದಿದ್ದು ಇದರಲ್ಲಿ ರಸಗೊಬ್ಬರವ ಹಾದು ಹೋಗುವ ಸಾಮರ್ಥ್ಯ ಮತ್ತು ಪ್ರಮಾಣವನ್ನು ಏರುಪೇರು ಮಾಡಿ ಕಡಿಮೆ ಅವಧಿಯಲ್ಲಿ ನಿಗದಿತ ರಸಗೊಬ್ಬರವನ್ನು ನೀರಿನ ಕೊಳವೆಗೆ ಹಾಯಿಸುವುದಕ್ಕೆ ಅವಕಾಶ ಇದೆ. ರಸಾವರಿಯಲ್ಲಿ ಉಪಯೋಗಿಸಬಹುದಾದಂತಹ ರಸಗೊಬ್ಬರಗಳಂತಂದರೆ, ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿರುವ ಬಹಳಷ್ಟು ರಸಗೊಬ್ಬರಗಳು ನೀರಿನಲ್ಲಿ 100% ಕರಗುವುದಿಲ್ಲ. ಆದ್ದರಿಂದ ಈ ರಸಗೊಬ್ಬರಗಳನ್ನು ಮೊದಲು ನೀರಿನಲ್ಲಿ ಕರಗಿಸಿ ರಸಸಾರವನ್ನು ಪರೀಕ್ಷಿಸಿ ಸೂಕ್ತ ಸಾಧನದ ಮುಖಾಂತರ ಉಪಯೋಗಿಸಬೇಕಾಗ್ತದೆ. ಸಾರ್ವಜನಿಕ ಸಾಮಾನ್ಯವಾಗಿ ಉಪಯೋಗಿಸುವಂತಹ ರಸಗೊಬ್ಬರಗಳೆಂದರೆ ಅನ್ಹೈಡ್ರೇಸ್ ಅಮೋನಿಯಾ, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಫಾಸ್ಫೇಟ್, ಅಮೋನಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಪೊಟ್ಯಾಸಿಯಂ ನೈಟ್ರೇಟ್ ಮತ್ತು ಯೂರಿಯಾ. ಯೂರಿಯಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗುವುದರಿಂದ ಇದನ್ನೇ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ರಂಜಕ ಪೋಷಕಾಂಶದ ಬಗ್ಗೆ ಬಂದರೆ ಇದನ್ನು ಹನಿ ರಸಾವರಿಯ ಮುಖಾಂತರ ಒದಗಿಸುವುದಕ್ಕೆ ಶಿಫಾರಸು ಮಾಡುವುದಿಲ್ಲ. ಯಾಕಂದರೆ ಸಸ್ಯ ನೆಡುವುದಕ್ಕೆ ಮೊದಲೇ ಅಥವಾ ವಾರ್ಷಿಕವಾಗಿ 2 ಬಾರಿ ಒದಗಿಸುವಂತಹ ರಂಜಕ ಸಸ್ಯದ ಅವಶ್ಯಕತೆಯನ್ನು ಪೂರೈಸುತ್ತದೆ. ರಂಜಕವು ಮಣ್ಣಿನಲ್ಲಿ ಹೆಚ್ಚಾಗಿ ಅಂಟಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಕಡಿಮೆ ಚಲನಾ ಶಕ್ತಿಯನ್ನು ಹೊಂದಿರುತ್ತದೆ. ಅತ್ಯಂತ ರಂಜಕಯುಕ್ತ ರಸಗೊಬ್ಬರಗಳು ರಾಸಾಯನಿಕ ಮತ್ತು ಭೌತಿಕ ಕ್ರಿಯೆಯ ಮುಖಾಂತರ ಅಡೆತಡೆಗಳನ್ನು ಸೂಕ್ಷ್ಮ ನೀರಾವರಿಯಲ್ಲಿ ತೊಂದರೆಯನ್ನು ಉಂಟುಮಾಡುತ್ತದೆ. ಕೆಲವು ರಂಜಕ ರೂಪದ ರಸಗೊಬ್ಬರಗಳೆಂದರೆ ಅಮೋನಿಯಂ ಅಥವಾ ಪೊಟ್ಯಾಸಿಯಂ ಹೈಡ್ರೋಜನ್ ಆರ್ಥೋಫಾಸ್ಫೇಟ್, ಗ್ಲಿಸರೋಫಾಸ್ಫೇಟ್, ಫಾಸ್ಫಾರಿಕ್ ಆಮ್ಲ, ಇವುಗಳನ್ನು ರಸಾವರಿಯಲ್ಲಿ ಬಳಸಬಹುದು. ಪೊಟ್ಯಾಶ್ ರಸಗೊಬ್ಬರವು ಸರಾಗವಾಗಿ ಬಸಿದು ಹೋಗುತ್ತದೆ. ಆದ ಕಾರಣ ಬೆಳೆಯ ಬೆಳವಣಿಗೆಗೆ ಸಾರಜನಕ ಮತ್ತು ಪೊಟ್ಯಾಶ್ ಮಟ್ಟವನ್ನು ಪದೇ ಪದೇ ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂತಹ ಅವಶ್ಯಕತೆ ಇರುತ್ತದೆ. ಆದ ಕಾರಣ ಈ 2 ರಸಗೊಬ್ಬರಗಳನ್ನು ಹನಿ ರಸಾವರಿಯ ಮುಖಾಂತರ ಸಸ್ಯಕ್ಕೆ ನೀಡುವುದು ಬಹಳ ಸೂಕ್ತ. ಪೊಟ್ಯಾಶ್ ಮೂಲಗಳಾದ ಪೊಟ್ಯಾಸಿಯಂ ಸಲ್ಫೇಟ್, ಬಿಳಿ ಬಣ್ಣದ ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ಗಳನ್ನು ಹನಿ ರಸಾವರಿಗೆ ಬಳಸಬಹುದು. ದ್ರವರೂಪದ ರಸಗೊಬ್ಬರಗಳು ಅಂತಂದರೆ ಮುಖ್ಯವಾಗಿ ಸಸ್ಯಕ್ಕೆ ಅಗತ್ಯವಿರುವ ಒಂದು ಅಥವಾ ಹೆಚ್ಚು ಪೋಷಕಾಂಶಗಳನ್ನು ಇವು ಹೊಂದಿರುತ್ತವೆ. ಇವಲ್ಲದೆ ದ್ರವರೂಪದ ರಸಗೊಬ್ಬರಗಳನ್ನು ಸೂಕ್ಷ್ಮ ಪೋಷಕಾಂಶಗಳೊಂದಿಗೂ ಕೂಡ ಬೆರೆಸಿ ಬಳಸಬಹುದು. ಸಾಮಾನ್ಯವಾಗಿ ದ್ರವರೂಪದ ರಸಗೊಬ್ಬರಗಳು ಆಮ್ಲೀಯ ರಸಸಾರವನ್ನು ಹೊಂದಿದ್ದು ಸುಮಾರು 5.5-6.6 ಮಣ್ಣಿನ ರಸಸಾರವನ್ನು ಕಾಪಾಡಿಕೊಳ್ಳುವುದಕ್ಕೆ ಬಹಳಷ್ಟು ಸೂಕ್ತವಾಗಿರುತ್ತದೆ. ಇವಲ್ಲದೆ ನೀರಿನೊಂದಿಗೆ ಕರಗಿರುವಂತಹ ಆಮ್ಲಗಳೊಂದಿಗೆ ಯಾವುದೇ ಕ್ರಿಯೆಗೆ ಒಳಪಡದೆ ಹನಿಕಾ ಸಾಧನಗಳ ರಂಧ್ರಗಳನ್ನು ಕಟ್ಟಿಕೊಳ್ಳುವುದಿಲ್ಲ. ದ್ರವರೂಪದ ರಸಗೊಬ್ಬರಗಳನ್ನು ಸಾಮಾನ್ಯವಾಗಿ ಅಮೋನಿಯಂ ಸಲ್ಫೇಟ್, ಪೊಟ್ಯಾಸಿಯಂ ನೈಟ್ರೇಟ್, ಪೊಟ್ಯಾಸಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಸಲ್ಫೇಟ್ ಮುಂತಾದ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ತಯಾರಿಸಲಾಗುತ್ತದೆ. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತಂದರೆ ಮುಖ್ಯವಾಗಿ ಸಸ್ಯಗಳಿಗೆ ಮತ್ತು ಮಣ್ಣುಗಳಿಗೆ ವಿಶೇಷವಾಗಿ ಇವುಗಳನ್ನು ಒದಗಿಸಬೇಕಾಗ್ತದೆ. ಸೂಕ್ಷ್ಮ ಪೋಷಕಾಂಶಗಳು ನೀರಿನಲ್ಲಿರುವ ಲವಣಗಳೊಂದಿಗೆ ರಾಸಾಯನಿಕ ಕ್ರಿಯೆಗೊಂಡು ಹನಿ ನೀರಾವರಿಯ ರಂಧ್ರಗಳು ಕಟ್ಟಿಕೊಳ್ಳಬಹುದು. ಆದರೆ ದ್ರವರೂಪದ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಚಿಲೇಟೆಡ್ ರೂಪದ ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್ ಸಲ್ಫೇಟ್, ಬೋರಿಕ್ ಆಮ್ಲ ಇವು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವುದರಿಂದ ರಸಾವರಿಯಲ್ಲಿ ಬಳಸುವುದಕ್ಕೆ ಯೋಗ್ಯವಾಗಿರುತ್ತದೆ. ಕ್ಲೋರೈಡ್ ರಹಿತ ರಸಗೊಬ್ಬರಗಳು ಅಂತಂದರೆ ಇವುಗಳನ್ನು ಹೆಚ್ಚು ಬೆಲೆ ಬಾಳುವ ಮತ್ತು ಕ್ಲೋರೈಡ್ ತೊಂದರೆಗೆ ಸೀಮಿತವಾದಂತಹ ಬೆಳೆಗಳಾದ ದ್ರಾಕ್ಷಿ, ನಿಂಬಿ ಜಾತಿಯ ಹಣ್ಣಿನ ಮರಗಳು, ಅಡಿಕೆ, ತರಕಾರಿಗಳು ಮತ್ತು ಹೂವಿನ ಬೆಳೆಗಳಲ್ಲಿ ಬಳಸುವುದಕ್ಕೆ ಸೂಕ್ತವಾಗಿವೆ. ಇಂತಹ ರಸಗೊಬ್ಬರಗಳನ್ನು ಯೂರಿಯಾ, ಅಮೋನಿಯಂ ನೈಟ್ರೇಟ್, ಫಾಸ್ಫೇಟ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಇವುಗಳನ್ನು ಬಳಸಿಕೊಂಡು ತಯಾರಿಸಲಾಗುತ್ತದೆ. ರಸಾವರಿಗೆ ಒದಗಿಸುವಂತಹ ರಸಗೊಬ್ಬರಗಳ ಪ್ರಮಾಣ ರಸಗೊಬ್ಬರಗಳ ಮಾದರಿ ಮತ್ತು ಸಸ್ಯಗಳ ಅವಶ್ಯಕತೆಯ ಮೇಲೆ ಅವಲಂಬಿತವಾಗಿರುತ್ತವೆ. ಇದನ್ನು ತಿಳಿಯುವುದಕ್ಕೆ ನಿಗದಿತ ಸಮಯದಲ್ಲಿ ಮಣ್ಣು ಮತ್ತು ಸಸ್ಯ ಭಾಗಗಳ ವಿಶ್ಲೇಷಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತದೆ. ಇದರ ಆಧಾರದ ಮೇಲೆ ರಸಗೊಬ್ಬರಗಳ ಪ್ರಮಾಣ ಮತ್ತು ಅವಧಿಯನ್ನು ನಿಗದಿಪಡಿಸಬಹುದು. ಬೆಳೆಗಳ ಉತ್ತಮ ಬೆಳವಣಿಗೆಗಾಗಿ ರಸಗೊಬ್ಬರಗಳನ್ನು ಒಂದು ಅಥವಾ ಮಿಶ್ರಣಕ್ಕೆ ಸೂಕ್ತವಾದದ್ದನ್ನು ಮಿಶ್ರಣ ಮಾಡಿಕೊಂಡು ನಿಗದಿತ ಪ್ರಮಾಣದಲ್ಲಿ ಒದಗಿಸಬಹುದು. ಸಾರಜನಕ 150-200 ppm, ಮೆಗ್ನೀಷಿಯಂ 50 ppm, ಬೋರಾನ್ 0.2 ppm, ಜಿಂಕ್, ತಾಮ್ರ, ಮ್ಯಾಂಗ್ರೀಸ್, ಕಬ್ಬಿಣ, ಮಾಲಿಬ್ಡಿನಮ್ ಇವುಗಳನ್ನು ಕೂಡ ಮಿಶ್ರಣ ಮಾಡಬಹುದು. ರಸಾವರಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಎಚ್ಚರಿಕೆ ಕ್ರಮಗಳು ಅಂತಂದರೆ ರಸಗೊಬ್ಬರಗಳ ದ್ರವವನ್ನು ನೀರಿನ ಕೊಳವೆಗಳು ನೀರಿನಿಂದ ತುಂಬಿದ್ದು ಹನಿ ನೀರಾವರಿಯ ಸೂಕ್ಷ್ಮ ರಂಧ್ರಗಳು ಕಾರ್ಯನಿರ್ವಹಿಸುವ ತನಕ ನೀರಿನ ಕೊಳವೆಗೆ ಹಾಯಿಸಬಾರದು. ರಸಗೊಬ್ಬರಗಳು ನೀರಾವರಿ ಸಾಧನಕ್ಕೆ ಹಾಯಿಸುವ ಮೊದಲೇ ನೀರಾವರಿ ಸಾಧನ ತನ್ನ ನಿಗದಿತ ಒತ್ತಡದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇರುವ ಹಾಗೆ ನೋಡಿಕೊಳ್ಳಬೇಕು. ರಸಗೊಬ್ಬರಗಳನ್ನು ಕೀಟನಾಶಕಗಳು ಮತ್ತು ಇತರೆ ಯಾವುದೇ ರಾಸಾಯನಿಕ ಗೊಬ್ಬರಗಳೊಂದಿಗೆ ಮಿಶ್ರಣ ಮಾಡಿ ರಸಾವರಿಯಲ್ಲಿ ಬಳಸಬಾರದು. ರಸಾವರಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗಬಹುದು. ರಸಾವರಿಯಲ್ಲಿ ರಸಗೊಬ್ಬರವನ್ನು ನೀರಿನ ಮೂಲಕ ಕೊಂಡೊಯ್ಯುವುದರಿಂದ ಕೊಳವೆಯಲ್ಲಿ ಅನೇಕ ಏಕಾಣುಜೀವಿಗಳು ಮತ್ತು ಪಾಚಿಯ ಬೆಳವಣಿಗೆಗೆ ಸಹಾಯವಾಗಬಹುದು. ಹಾಗೆ ರಸಗೊಬ್ಬರವು ಕೆಲವೊಮ್ಮೆ ನೀರಿನ ರಸಸಾರವನ್ನು ಹೆಚ್ಚಾಗಿಸಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕಬ್ಬಿನ ಅಂಟಾಗಿ ಕಟ್ಟಿಕೊಳ್ಳುವಂತೆ ಮಾಡುತ್ತದೆ. ಈ ಕಾರಣಗಳಿಂದಾಗಿ ತುಕ್ಕು ಹಿಡಿದ ಹಾಗೆ ಅಂಟಿಕೊಳ್ಳುವಂತೆ ಮಾಡಬಹುದು. ಈ ಕಾರಣಗಳಿಂದ ರಸಾವರಿಯ ಸೂಕ್ಷ್ಮ ರಂಧ್ರಗಳು ಮುಚ್ಚಿಕೊಂಡು ನೀರಿನ ಚಾಲನೆಗೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಇದನ್ನು ಸರಿಪಡಿಸುವುದಕ್ಕೆ ನೀರಿನೊಂದಿಗೆ ಸೂಕ್ಷ್ಮ ಪ್ರಮಾಣದಲ್ಲಿ ಸೋಡಿಯಂ ಹೈಪೋಕ್ಲೋರೈಡ್ ಅಥವಾ ಕ್ಲೋರಿನೀಕರಣ ಮಾಡಿರುವಂತಹ ನೀರಿನ ರಸಸಾರವನ್ನು ಕಡಿಮೆಗೊಳಿಸಿ ನಂತರ ಮಿಶ್ರ ನೀರನ್ನು ಮರಳು ಅಥವಾ ಜರಡಿ ಶೋಧಕ ಮಾಧ್ಯಮಗಳ ಮೂಲಕ ಹಾಯಿಸುವಂತಹದ್ದು ಸೂಕ್ತವಾಗಿದೆ. ಮೈಕ್ರೋಗ್ರೀನ್ಸ್ ಎನ್ನುವಂತಹದ್ದು ಬೀಜ ಮೊಳಕೆಯೊಡೆದು 2-3 ಎಲೆಗಳೊಂದಿಗೆ ಸುಮಾರು 8-10 ದಿವಸಗಳ ಬೆಳವಣಿಗೆ ಹೊಂದಿರುವಂತಹ ತರಕಾರಿ ಗಿಡಗಳಿಗೆ ಮೈಕ್ರೋಗ್ರೀನ್ಸ್ ಎಂದು ಕರೆಯಲಾಗುತ್ತದೆ. ಇವು ಗಾಢವಾದಂತಹ ಬಣ್ಣವನ್ನು ಹೊಂದಿರುತ್ತವೆ, ರುಚಿಯನ್ನು ಹೊಂದಿರುತ್ತವೆ, ಜೊತೆಗೆ ಆಹ್ಲಾದಕರವಾದಂತಹ ಕಂಪನ್ನು ಕೂಡ ನೀಡುತ್ತದೆ. ಇವುಗಳನ್ನು ಸೂಪ್, ಫ್ರೈ ಮತ್ತು ಪಾಸ್ತಾಗಳ ಅಲಂಕಾರಕ್ಕಾಗಿ ಬಳಸಲಾಗ್ತಾ ಇದೆ. ಇತ್ತೀಚಿನ ದಿವಸಗಳಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ತಯಾರಿಯಲ್ಲಿಯೂ ಕೂಡ ಇವುಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇದೆ. ಬೀಜ ಮೊಳಕೆಯೊಡೆದು ಗಿಡವಾಗುವಂತಹದ್ದು ಒಂದು ನೈಸರ್ಗಿಕವಾದಂತಹ ಕ್ರಿಯೆ. ಸಾಮಾನ್ಯವಾಗಿ ಬೀಜಗಳಲ್ಲಿ ಸಂಗ್ರಹವಾಗಿರುವಂತಹ ಪೋಷಕಾಂಶದ ದಾಸ್ತಾನಿನಲ್ಲಿ ಹಲವಾರು ಬದಲಾವಣೆಗಳು ಈ ಸಮಯದಲ್ಲಿ ಜರುಗ್ತಾ ಇರ್ತವೆ. ಈಗಾಗಲೇ ಬೀಜದ ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯೆಲ್ಲ ಸುಲಭ ಲಭ್ಯ ರೂಪದಲ್ಲಿ ಪಡೆಯುವುದಕ್ಕೆ ಪತ್ರ ಹರಿತು ಇನ್ನೂ ಸರಿಯಾಗಿ ತಳೆಯದೇ ಇರುವಂತಹ ಹಂತದಲ್ಲಿ ವಿಶೇಷವಾದಂತಹ ಜೈವಿಕ ಅಂಶಗಳು ಬೀಜಗಳಲ್ಲಿ ಉತ್ಪತ್ತಿಯಾಗ್ತವೆ. ಹಾಗಾಗಿ ಮೊಳಕೆಗಿಂತಲೂ ಬೆಳೆದಿರುವಂತಹ ಸೊಪ್ಪು ತರಕಾರಿಗಳಿಗಿಂತಲೂ ವಿಶೇಷವಾದ ಪೋಷಕಾಂಶಗಳನ್ನು ಮೈಕ್ರೋಗ್ರೀನ್ಸ್ ಹಂತದಲ್ಲಿ ಪಡೆಯುವುದಕ್ಕೆ ಸಾಧ್ಯ ಇದೆ. ವಿವಿಧ ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಬೆಳೆದಿರುವಂತಹ ತರಕಾರಿಗಳಿಗಿಂತಲೂ ನಾಲ್ಕಾರು ಪಟ್ಟು ಹೆಚ್ಚಿನ ಪೋಷಕಾಂಶಗಳು ಮೈಕ್ರೋಗ್ರೇನ್ಸ್ನಲ್ಲಿ ಅಡಕವಾಗಿವೆ. ಇದೊಂದು ರೀತಿಯಲ್ಲಿ ಬೆಳೆದ ತರಕಾರಿಗಳಲ್ಲಿನ ಪೋಷಕಾಂಶಗಳನ್ನು ಕುಗ್ಗಿಸಿ ಚಿಕ್ಕ ಪೊಟ್ಟಣಗಳಲ್ಲಿ ಕಟ್ಟಿಟ್ಟ ಹಾಗೆ. ಹಾಗಾಗಿ ಸಲಾಡ್ನ ಮೂಲಕ ಕಣ್ಣು, ಮೂಗು, ನಾಲಿಗೆ ಹೀಗೆ ದೇಹದ ವಿವಿಧ ಅಂಗಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಸುಲಭವಾದಂತಹ ನಿರ್ವಹಣೆ, ವರ್ಷಪೂರ್ತಿ ಇದರ ಲಭ್ಯತೆ ಇರುವ ಹಾಗೆ ನೋಡಿಕೊಳ್ಳಬಹುದು, ಕಡಿಮೆ ಸಮಯದಲ್ಲಿ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ ರೀತಿಯ ವಾತಾವರಣದಲ್ಲಿಯೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಮೈಕ್ರೋಗ್ರೀನ್ಸ್ ಅನ್ನು ಬೆಳೆಸುವಂತಹ ಬಗೆ ಹೀಗಿದೆ: ಎಲೆಕೋಸು, ಹೂಕೋಸು, ನವಿಲ್ಕೋಸು, ಮೂಲಂಗಿ, ಸಾಸಿವೆ, ಬ್ರೊಕೋಲಿ, ಲೆಟ್ಯೂಸ್, ಪಾಲಕ್, ಗಜ್ಜರಿ ಅಥವಾ ಕ್ಯಾರೆಟ್, ಬೀಟ್ರೂಟ್, ಹರಿವೆ, ಮೆಂತೆ, ಸೂರ್ಯಕಾಂತಿ, ಹೀಗೆ ಅನೇಕ ರೀತಿಯ ತರಕಾರಿಗಳಿಂದ ಮೈಕ್ರೋಗ್ರೀನ್ಸ್ ಅನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಮೊಳಕೆ ಪ್ರಮಾಣ ಹೊಂದಿರುವ ಆರೋಗ್ಯಕರ ಬೀಜಗಳನ್ನು ಆರಿಸಿಕೊಳ್ಳುವಂತಹದ್ದು ಮುಖ್ಯವಾಗುತ್ತದೆ. ಮೊದಲು ಚಿಕ್ಕದಾದಂತಹ ಒಂದು ಟ್ರೇಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಕೊಕ್ಕೋಪೇಟ್ ನಂತಹ ಹಗುರವಾಗಿರುವ ಮತ್ತು ಗಾಳಿಯಾಡುವ ಮಾಧ್ಯಮವನ್ನು ಹರಡಬೇಕು. ನಂತರ ಇದರ ಮೇಲೆ ಬೀಜವನ್ನು ಒತ್ತಾಗಿ ಉದುರಿಸಿ ಮತ್ತೆ ತೆಳುವಾಗಿ ಕೊಕ್ಕೋಪೇಟ್ನಿಂದ ಹೊದಿಸಬೇಕು. ಸ್ವಲ್ಪ ಕತ್ತಲೆಯಲ್ಲಿ 3 ದಿವಸ ಮುಚ್ಚಿಟ್ಟು ಬೀಜ ಮೊಳಕೆಯೊಡೆದ ನಂತರ ಬೆಳಕಿಗೆ ತೆರೆದಿಡಬೇಕು. ಆಗಾಗ ನೀರನ್ನು ಚಿಮ್ಸುತ್ತಾ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. 7-14 ದಿವಸಗಳಲ್ಲಿ ಗಿಡ ಇನ್ನೇನು ಎಲೆ ಬಿಟ್ಟು 2 ಇಂಚು ಎತ್ತರವಾಗಿದೆಯಾದಲ್ಲಿ ಆ ಸಂದರ್ಭದಲ್ಲಿ ಬುಡದಿಂದ ಕತ್ತರಿಸಿ ಅಡುಗೆಗೆ ಬಳಕೆ ಮಾಡಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಈ ಹಂತದಲ್ಲಿ ಶಿಲೀಂಧ್ರಗಳ ಬಾಧೆಯೂ ಕೂಡ ಉಂಟಾಗಬಹುದು. ಹಾಗಾಗಿ ರೋಗರಹಿತವಾದ ಆರೋಗ್ಯವಂತ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು. ಶುದ್ಧವಾದಂತಹ ನೀರನ್ನು ಬಳಕೆ ಮಾಡಿಕೊಳ್ಬೇಕು. ಕ್ರಿಮಿರಹಿತ ಕೊಕ್ಕೋಪೇಟ್ ಉಪಯೋಗ, ಹೀಗೆ ಸ್ವಚ್ಛತೆಯನ್ನು ಕಾಪಾಡುವಂತದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಮೈಕ್ರೋಗ್ರೀನ್ಸ್ನಲ್ಲಿ ಹೆಚ್ಚಾಗಿ ಕಬ್ಬಿಣ, ಸತು, ಅಯೋಡಿನ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂನಂತಹ ಖನಿಜಾಂಶಗಳು, ಕೆರಾಟಿನಾಯ್ಡ್ಸ್ ಅಂದರೆ ವಿಟಮಿನ್ ಎ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಆಸ್ಕೋರ್ಬಿಕ್ ಆಸಿಡ್, ವಿಟಮಿನ್ ಕೆ ಅಂತಹ ವಿಟಮಿನ್ಗಳು, ಪಾಲಿಫಿನಾಲ್ಸ್, ಆಂಟಿಆಕ್ಸಿಡೆಂಟ್ಸ್, ಹೀಗೆ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ಅಂಶಗಳು ಕ್ಯಾನ್ಸರ್, ಮಧುಮೇಹ, ನರ ಸಂಬಂಧಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಇರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಮೈಕ್ರೋಗ್ರೀನ್ಸ್ ಸೇವನೆ ಶರೀರಕ್ಕೆ ಯಾವತ್ತೂ ಒಳ್ಳೆಯದೇ. ಮೈಕ್ರೋಗ್ರೀನ್ಗಳನ್ನು ದೊಡ್ಡ ಮಟ್ಟದಲ್ಲಿ ಉತ್ಪಾದಿಸಿ ಒಣಗಿಸಿ ಪುಡಿ ಮಾಡಿ ಮಾರಾಟ ಮಾಡುವಂತಹ ಉದ್ಯೋಗವನ್ನು ಕೂಡ ನಗರಗಳಲ್ಲಿ ಅಲ್ಲಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹಾಗೆಯೇ ಅಂತರಿಕ್ಷ ಸುತ್ತುವ ಗಗನಯಾತ್ರಿಗಳಿಗೂ ಕೂಡ ಪೂರಕವಾದಂತಹ ಆಹಾರವನ್ನು ಇದರಿಂದ ಒದಗಿಸಬಹುದು. ಹಸಿರು ಹೊನ್ನು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಜಾನಪದ ಸಂಗೀತದಲ್ಲಿ ಕುಮಟಾ ತಾಲೂಕು ಉಲವಳಿಯ ಮಂಜುನಾಥ್ ಕೃಷ್ಣ ಮರಾಠೆ ಹಾಗೂ ಬಳಗದವರಿಂದ ಸಂಗ್ಯಾಬಾಳ್ಯ ಹಾಡುಗಳು. ಗಣಪತಿ ಗಣರಾಯ ವೀರ ಹೃದಯ ಸಾಧಕಾಗಿ ಕೊರೆ ಸಂಗಯನಾಗ ಬಾಬಾ ಮಲ್ಲಾ